ಯಾವ ನೆನದ ಗಂಧ ಗಾಳಿ ಮಣ್ಣ ಕಂಪು ತೀಡಿತೋ, ಯಾವ ಧರೆಗೆ ವರ್ಷಧಾರೆ ಫಲಿಸಿ ಚಿಗುರು ತಂದಿತೋ, ಯಾವ ನೆನದ ಗಂಧ ಗಾಳಿ ಮಣ್ಣ ಕಂಪು ತೀಡಿತೋ, ಯಾವ ಧರೆಗೆ ವರ್ಷಧಾರೆ ಫಲಿಸಿ ಚಿಗುರು ತಂದಿತೋ, ಅದೇ ನನ್ನ ಜನ್ಮಭೂಮಿ, ಅದೇ ನನ್ನ ಪುಣ್ಯಭೂಮಿ, ಅದೇ ನನ್ನ ಜನ್ಮಭೂಮಿ, ಅದೇ ನನ್ನ ಪುಣ್ಯಭೂಮಿ. ಯಾವ ನೆಲದ ಗಂಧ ಗಾಳಿ ಮಣ್ಣ ಕಂಬು ತೀಡಿತೋ, ಯಾವ ಹರಿದೆ ವರ್ಷಧಾರೆ ಫಲಿಸಿ ಚಿಗುರು ತಂದಿತೋ, ಅದೇ ನನ್ನ ಜನ್ಮಭೂಮಿ, ಅದೇ ನನ್ನ ಪುಣ್ಯಭೂಮಿ, ಅದೇ ನನ್ನ ಜನ್ಮಭೂಮಿ, ಅದೇ ನನ್ನ ಪುಣ್ಯಭೂಮಿ. ತುರುಗಳೆಲ್ಲ ಯಾವ ಬನದಿ ಅರಳಿತೋ, ಬಾನಿನಿಂದ ಇಳಿದ ಗಂಗೆ ಯಾವ ನಿಲದಿ ಹರಿದಳೋ, ತೇಗ ಗಂಧ ತುರುಗಳೆಲ್ಲ ಯಾವ ಬನದಿ ಅರಳಿತೋ, ಹಿಮದ ಗಿರಿಯ ಧವಳ ಮಾಲೆ ಯಾವ ಕೊರಳು ಬಳಸಿತೋ, ಹಿಮದ ಗಿರಿಯ ಧವಳ ಮಾಲೆ ಯಾವ ಕೊರಳು ಬಳಸಿತೋ, ಹಿಮದ ಗಿರಿಯ ಧವಳ ಮಾಲೆ ಯಾವ ಕೊರಳು ಬಳಸಿತೋ, ಅದೇ ನನ್ನ ಜನ್ಮಭೂಮಿ, ಅದೇ ನನ್ನ ಪುಣ್ಯಭೂಮಿ, ಅದೇ ನನ್ನ ಜನ್ಮಭೂಮಿ, ಅದೇ ನನ್ನ ಪುಣ್ಯಭೂಮಿ. ಕೃತಿಯು ಶ್ರುತಿಯೇ ಆಗಿ ಎಲ್ಲ ಬೆಳಕು ಹೊಮ್ಮಿತೋ, ಉಷೆಯು ಉದಿಸಿ ಬಂದ ಹಾಗೆ ಎಲ್ಲಿ ಹೊಸತು ಮೂಡಿತೋ, ಋಷಿಯ ಕೃತಿಯು ಶ್ರುತಿಯೇ ಆಗಿ ಎಲ್ಲ ಬೆಳಕು ಹೊಮ್ಮಿತೋ, ಉಷೆಯು ಉದಿಸಿ ಬಂದ ಹಾಗೆ ಎಲ್ಲಿ ಹೊಸತು ಮೂಡಿತೋ, ಭಿನ್ನ ಭಿನ್ನ ಹೃದಯದಲ್ಲಿ ಏಕ ಸೂತ್ರ ಜನಿಸಿತೋ, ಭಿನ್ನ ಭಿನ್ನ ಹೃದಯದಲ್ಲಿ ಏಕ ಸೂತ್ರ ಜನಿಸಿತೋ, ಭಿನ್ನ ಭಿನ್ನ ಹೃದಯದಲ್ಲಿ ಏಕ ಸೂತ್ರ ಜನಿಸಿತೋ, ಅದೇ ನನ್ನ ಜನ್ಮಭೂಮಿ, ಅದೇ ನನ್ನ ಪುಣ್ಯಭೂಮಿ, ಅದೇ ನನ್ನ ಜನ್ಮಭೂಮಿ, ಅದೇ ನನ್ನ ಪುಣ್ಯಭೂಮಿ. ಪಾಂಥರಾಗಿ ಸರಿದರು, ರಾಮಕೃಷ್ಣ ಬುದ್ಧ ಸಿದ್ಧ ಮಹಿಮರಾಗಿ ಉಳಿದರು, ದಾಸ ಶರಣರಾದಿಯಾಗಿ ಪಾಂಥರಾಗಿ ಸರಿದರು, ರಾಮಕೃಷ್ಣ ಬುದ್ಧ ಸಿದ್ಧ ಮಹಿಮರಾಗಿ ಉಳಿದರು, ಗೀತೆಯ ನುಡಿ ಬದುಕನೆಲ್ಲ ಏಕ ಸೂತ್ರ ಮಾಡಿತು, ಗೀತೆಯ ನುಡಿ ಬದುಕನೆಲ್ಲ ಏಕ ಸೂತ್ರ ಮಾಡಿತು, ಗೀತೆಯ ನುಡಿ ಬದುಕನೆಲ್ಲ ಏಕ ಸೂತ್ರ ಮಾಡಿತೋ, ಅದೇ ನನ್ನ ಜನ್ಮಭೂಮಿ, ಅದೇ ನನ್ನ ಪುಣ್ಯಭೂಮಿ, ಅದೇ ನನ್ನ ಜನ್ಮಭೂಮಿ, ಅದೇ ನನ್ನ ಪುಣ್ಯಭೂಮಿ. ಯಾವ ನೆಲದ ಗಂಧ ಗಾಳಿ ಮಣ್ಣ ಕಂಪು ತೀಡಿತು, ಯಾವ ಕರೆಗೆ ವರ್ಷಧಾರೆ ಫಲಿಸಿ ಚಿಗುರು ತಂದಿತು, ಅದೇ ನನ್ನ ಜನ್ಮಭೂಮಿ, ಅದೇ ನನ್ನ ಪುಣ್ಯಭೂಮಿ, ಅದೇ ನನ್ನ ಜನ್ಮಭೂಮಿ, ಅದೇ ನನ್ನ ಪುಣ್ಯಭೂಮಿ.